ಸಂಪ್ರದಾಯ ವೈರಾಗ್ಯ ಭೂಷಣ ಶ್ರೀಮತ್ತೇಕತಾಧಾರ್ಯ ವಂದೇ ವೇದಾಂತೇ ಸಮಾನದ್ವಾರ್ಯಾಮೃಗಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಾ ಬಾಳಿನಿ ವರಿವಲ್ಲ ಬಾಳ್ಗಳಿ ನೀರಾಡುವ ಬೇರೆಯಾ ಸೇವರಗಳು ವೇಷುವರ ಕೇಳಿಯೇ ಕಾಲತ್ತೆ ಎಲ್ಲ ನಡೆದು ಮುದಲ ಕಲ್ಲತ್ತು ಪಾದೆಗಳಿವೆ ನೀಲಾ ತುಂಗಸ್ತನಗಿರಿ ತಟಿ ಸುಪ್ತ ಮುತ್ಪೋತ್ಯ ಕೃಷ್ಣಂ ಪಾರಾರ್ಥ್ಯಂ ಸ್ವಂ ಶ್ರುತಿ ಸತ ಶಿರ ಸಿದ್ಧ ಮಧ್ಯ ಪಯಂತಿ ಸೋಶಿಷ್ಟಾಯಾಂ ಸಜಿನಿ ಗಲಿತಂ ಯಾಪಲಾಕೃತ್ಯ ಭುಂಕ್ತೆ ಗೋದಾತಸ್ಯೈ ನಮಯಿದಮಿದಂ ಭೂಯಯೇವಾಸ್ತು ಭೂಯಃ ಅನ್ನವಯಲ್ ಪುದುವಯಾಂಡಾಲ್ ಅರಂಗರ್ಕ ಪನ್ನು ತಿರುಪಾವೈ ಪಲ್ಪದಿಯಂ ಇನ್ನಿಸೆಯಾಲ್ ಪಾಡಿಕೊಡುತ್ತಾಳ್ ನಟ್ಪಾಮಾಲೈ ಪೂಮಾಲೈ ಚೂಡಿಕೊಡುತ್ತಾಳೆ ಸೂಡಿಕೊಡುತ್ತ ಸುರತ್ಕೊಡಿಯೇ ತೊಲ್ಪಾವೈ ಪಾಡಿ ಅರುಳವಲ್ಲ ಪಲ್ವಲಯಾಯ್ ನಾಡಿನಿ ವೆಂಕಟವರ್ಕು ಎನ್ನೈ ವಿಧಿಯನ್ರ ಇಮ್ಮಾತ್ರಂ ನಾಂ ಕಡವಾ ವಣ್ಣಮೇ ನಲ್ಗ ಮಾಲೇಮಣಿ ವಣ್ಣ ಮಾಳ್ಗಳಿ ನೀರಾಡುವಾನ್ ಮೇಲಯಾ ಸೈವನಗಲ್ ವೇಂಡುವನ கேட்டியல் ஞாலத்தை எல்லாம் நடுங்க முரல்வன பாரன்ன வண்ணத்துன் பாஞ்சசன்னியமே போல்வன சங்கங்கள் பொய்ப்பாடுடையனவே சாலப்பெரும் பழையே பல்லாண்டு சைப்பாலே கோல விளக்கே கொடியே விதானமே ஆலி நிலையாய் அருளேலோரம்பாவாய். Thank you.